ಇಲ್ಲಾಂದ್ರೆ 25-30 ಕುರಿಗಳನ್ನ ಸಾಕಬಹುದು. ಅಂದ್ರೆ ನಾನೇನ್ ಹೇಳೋದಂತಂದ್ರೆ ಬರೇ ನಾವು ಹೈಡ್ರೋಪೋನಿಕ್ಸ್ ಮೇಲೆ ಅವಲಂಬಿತರಾಗಬಾರದು. ಹೈಡ್ರೋಪೋನಿಕ್ಸ್ ಮೇವಿನ ಜೊತೆಗೆನೆ ಬೇರೆದು ಬೇಕು. ಬೇರೆದನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಒಣ ಕಣಿಕೆ ಆಯ್ತು, ಜೋಳದ ಕಣಿಕೆ ಆಯ್ತು, ಈ ಗಂಗಾವತಿ ಭಾಗದ ಸಿಂಧೂರು ಭಾಗದಾಗ ಆಯ್ತು ಅಂದ್ರೆ ಭತ್ತದ ಹುಲ್ಲು ಆಯ್ತು, ಅದ್ರ ಜೊತೆಗೆ ದಾಣಿ ಮಿಶ್ರಣ ಆಯ್ತು, ಇದರಲ್ಲಿ ಕಾರ್ಬೋಹೈಡ್ರೇಟ್, ಮೆಕ್ಕೆಜೋಳ ಅಂದ್ರೆ ಕಾರ್ಬೋಹೈಡ್ರೇಟ್ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ಪ್ರೋಟೀನ್ ಅಂಶ ಇದ್ದದ ಮೇವು, ಕುದುರೆ ಮೆಂತೆ ಆಯ್ತು, ಹೆಡ್ಜ್ ಲೂಸರ್ನ ಆಯ್ತು, ಸ್ಟೈಲೋಜಿ ಅಂತ ಅಂತವನ್ನ ಹೊರಗಡೆ ಬೆಳ್ಕೊಂಡು ಅದ್ರ ಜೊತೆಗೆ ಇದನ್ನು ಕೊಡಬೇಕು. ಸಪ್ಲಿಮೆಂಟೇಷನ್, ಪೂರಕ ಆಹಾರ ಅಂತ ನಾವು ಕರಿಬಹುದು ನಾವು ಇದನ್ನ. ಮತ್ತೆ ಎಲ್ಲಿ ನಾವು ಮೆಟ್ರೋಪಾಲಿಟನ್ ಸಿಟಿ ಇರ್ತಾವೆ, ಬೆಂಗಳೂರು ಆಯ್ತು, ನಮ್ಮ ಗುಲ್ಬರ್ಗದಾಗ ಇಲ್ಲೇ ಕೆಲವೊಂದು ಏರಿಯಾದಾಗ ನಾವು ಎಮ್ಮೆಗಳನ್ನು ಕಟ್ಟಿರ್ತಾವೆ, ನಮ್ಮ ಆಳನ ಕಾಲೋನಿ ಅಂತಲ್ಲೆಲ್ಲ ಮೆಮ್ಮೆಗಳನ್ನು ಕಟ್ಟಿದ್ದಾರೆ. ಬಟ್ ಅಂತಲ್ಲಿ ಏನಾಗ್ತಾ ಇರ್ತದೆ ಅಂತಂದ್ರೆ, ಈ ಮೇವು ತರಬೇಕಂತಂದ್ರೆ ಒಂದು 20 ಕಿಲೋಮೀಟರ್ ದೂರದಿಂದ ಮೇವು ತರ್ತಾ ಇರ್ತಾರೆ, 10 ಕಿಲೋಮೀಟರ್ ದೂರದಿಂದ ಟ್ರಾನ್ಸ್ಪೋರ್ಟ್ ಖರ್ಚು, ಟ್ರಾನ್ಸ್ಪೋರ್ಟೇಷನ್ ಖರ್ಚು. ಅಂತದಲ್ಲ ಟೈಮ್ ಏನ್ ಮಾಡ್ಬೇಕು, ಅಲ್ಲಿನೂ ಬೆಳಿತೇರಿ, ಬಟ್ ಅಲ್ಲಿ ಪ್ರಮಾಣ ಕಡಿಮೆ ಮಾಡಿಕೊಂಡು ಇದ್ರ ಮೇಲೆ ಅವಲಂಬಿತ ಮಾಡಿದ್ರೆ ಒಳ್ಳೇದೇನೆ. ಅಂದ್ರೆ ದೊಡ್ಡೊಳಗೆ ನಮ್ಮ ಮನಿ ಮೇಲೆ ಬೆಳ್ಕೋಬಹುದು, ಮನಿ ಮೇಲೆ ಏನಾಯ್ತ್ರಿ, ಮನೆ ಸೈಡ್ಗೆ ಜಾಗದಲ್ಲೇನೂ ಬೆಳಗ್ಬಹುದು, ಕಂಪೌಂಡ್ ಒಳಗನೆ ಅದು ಯೂನಿಟ್ ಅನ್ನು ಬೆಳೆಸಿ ಇದ್ರ ಮಡಿಕೋಬಹುದು ನಾವು. ಈಗ ಅಂತ ಒಂದು ಘಟಕಗಳನ್ನ ನೋಡ್ಬೇಕಾಯ್ತಂತಂದ್ರೆ, ನೀವು ಮಾಡಲ್ ಲೈವ್ ಮಾಡಲ್ ನೋಡ್ಬೇಕಂದ್ರೆ ನಮ್ಮ ಕೃಷಿ ಪಕ್ಕದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಿಗಾಯ್ತು, ಇಲ್ಲ ಅಂತಂದ್ರೆ ಕೃಷಿ ಸಂಶೋಧನಾ ಕೇಂದ್ರ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ನಮ್ಮೆಲ್ಲ ಪಶುಸಂಗೋಪನೆ ಪಶು ವಿಶ್ವವಿದ್ಯಾಲಯಗಳು ಎಲ್ಲಿ ಹೋದ್ರನ್ನ ಅಂತ ಕಾಣಬಹುದು ನೀವು. ಅಲ್ಲ ಸ್ವಲ್ಪ ನೀರು ಹೆಚ್ಚಿಬೇಕೇನ್ರಿ ಮತ್ತೆ? ಇಲ್ಲ, ನೀರು ಬೇಕಾಗಿಲ್ಲ, ಅದನ್ನ ಹೇಳಿದೆ ನಿಮ್ಗೆ. ಇದಕ್ಕ ನಾವೇನ್ ಹೇಳಿದ್ವಿ, 1 ಎಕರೆ ನಾವು ಮೆಕ್ಕೆಜೋಳ ಬೆಳಿಬೇಕಂತಂದ್ರೆ 25 ಲಕ್ಷ ಲೀಟರ್ ನೀರು ಬೇಕಾಗತ್ತೆ. ಬಟ್ ಅದೇ 10 ದಿನದೊಳಗ ಈಗ ಅದೇ ಸೇಮ್ ಮೇವು ಬೆಳೆದ ಸಲುವಾಗಿ 1 ಲಕ್ಷ 40 ಲೀಟರ್ ನೀರು ಬೇಕಾಗತ್ತೆ. ಅಂದ್ರೆ 25 ಪಟ್ಟು ನೀರನ್ನ ನಾವು ಉಳಿತಾಯ ಮಾಡಬಹುದು ನಾವು. ಓ, ಅದನ್ನು ಬಹಳ ಮುಖ್ಯ ಇಲ್ಲಿ. ನೀರು ಸರಿಗೆ ಏನೋ ಹೇಳಿದೆ ನೀವು, ಟ್ರೇದಾಗ ಬೆಳಿಬೇಕು, ದಿವಸ ಒಂದೊಂದು ಹಾಕಿ ಮಾಡಿ 9 ದಿವಸದಾಗ ಬರ್ತದೆ ಅಂತ ಹೇಳಿ. ಯಾರಾದ್ರೂ ರೈತರ ಮಟ್ಟದಾಗ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಂದ್ರೆ ಈ ಮೊಲ ಸಾಕಾಣಿಕೆ ಮಾಡೋರು ಆಯ್ತ್ರಿ, ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡೋರು, ಈ ಮಾಡಲ್ ಹೇಳ್ಬೇಕಂದ್ರೆ ನಿಮಗೆ ಸ್ಟೇಷನ್ ಗಣಗಪುರದಾಗ ಒಬ್ಬರು ಆಯ್ತಿದಾರ, ವಿಶಾಲ್ ಟಿಕೋಳೆ ಅಂತಂದ ಆಯ್ತ್ರಿ, ಮತ್ತೆ ಗೌಡಗಾಂವನಾಗ ರೇವಪ್ಪ ಅಂತಂದ ಆಯ್ತ್ರಿ, ಇಲ್ಲಿ ಮತ್ತೆ ಆಮೇಲೆ ಶಾಪೂರ್ ಭಾಗದಾಗ ಆಯ್ತು, ಸಿಂಧನೂರು ಭಾಗದಾಗ ಸಾಕಷ್ಟು ಭಾಗದ. ಯಾಕಂತಂದ್ರೆ ಈ ಕುರಿಗಳನ್ನ ಈ ಮೊದಲಂಗೆ ನಾವು ಮೇಷನ್ ತಗೋಕಾಗದಲ್ಲ. ಆಮೇಲೆ ಈಗ ಮೇವಿಗಾಯಗನೆ 1 ಎಕರೆ 3 ಎಕರೆ ನೀವು ಜಾಗ ಬಿಡ್ರಂತ ರೈತರಿಂದ ಅಟ್ಟಾಗ್ತಾರೆ. ಹೌದು, ಅಂತ ಟೈಮ್ನಾಗ ನಾವು 1 ಎಕರೆ ಆ ಮೇವನ್ನು ಬೆಳ್ಕರಿ. ನಾವೇನ್ ಬೆಳಿತಿರ್ತೇವೆ, ಮೆಕ್ಕೆಜೋಳ ಆಯ್ತು, ಕುದುರೆ ಮೆಂತೆ ಆಯ್ತು, ಸ್ಟೈಲೋಜಿ ಅಂತಸ್ ಆಯ್ತು, ಈ ಇಲ್ಲ ಅಂತಂದ್ರೆ ಈ ಹೈಬ್ರಿಡ್ ನೇಪರ ಸರ್ಕಾರಿ ಹುಲ್ಲು ಅಂತ ಆಯ್ತು ಅವ್ನು ಬಳ್ಳಿ, ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡ್ರು ಅವ್ರಿಗೆ ಅನುಕೂಲನೆ ಆಗುತ್ತೆ. ಅಂತಂದ್ರೆ ಒಳ್ಳೆ ಒಂದು ಹೈಡ್ರೋಪೋನಿಕ್ಸ್ ಬೆಳೆದು ನಾವು ಇಳುವರಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರೆ. ಸರ್, ಇನ್ನೊಂದು ಹೈನುಗಾರಿಕೆ ಒಳಗ ಈ ಕೋಣದ ಕರುಗಳ ಪಾಲನೆ ಬಹಳ ಮುಖ್ಯ ಅಂತ ಹೇಳ್ತಾ, ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಕೋಣದ ಕರುಗಳು ಇದ್ದು ಅಂತ ಇಟ್ಕೊಳ್ರಿ, ಅವನ್ನ ಒಂದ್ ಸ್ವಲ್ಪ ದಿವಸ ಹಣನೆ ಮಾರಾಟ ಮಾಡ್ತಾರೆ. ಈ ಅವಕ್ಕೆಲ್ಲಪ್ಪ ಯಾರು ಹುಲ್ಲಾಗಬೇಕು, ಎಲ್ಲಿ ಬೆಳೆಸಬೇಕು, ಏನು ಏನ್ ಸುತ್ತೆ ಅಂತೇಳಿ ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಈಗ ನಾವು ಏನ್ ನಾವು ರೈತರೇನ್ ನೋಡ್ತಾ ಇರ್ತೀವಿ, ಅದು ಎಮ್ಮೆ ಈಗೇನಾದ್ರೂ ದೊಡ್ಡ ಪಾರ್ಚುರೇಷನ್ ಆಯ್ತು ಅಂದ್ರೆ ಡೆಲಿವರಿ ಆಯ್ತು ಇವತ್ತು, ಈತಿ ಇವತ್ತು ಈ ತಕ್ಷಣನೇ ಏನ್ ಕೇಳ್ತಾರ ಪಕ್ಕದ ಮನೆಯವ್ರು ಯಾರು ಅಂತ ಕೇಳಿದ್ರೆ, ಏನೈತ್ರಿ ಅಂತ ಕೇಳ್ತಾರೆ. ಕ್ವಾಣದ ಕರ ಇದಂತ ಬಂದ ತಕ್ಷಣ ಮುಖ ಸಣ್ಣದ್ ಮಾಡ್ಕೊಂಡ್ಬಿಡ್ತಾರ, ಏನ್ ಬಿಡ್ರಿ ಅಂತಂದ್ಬಿಡ್ತಾರ. ಇದೊಂದು ಅಸಡ್ಡೆ ಮನೋಭಾವನೆ ಇದು. ಯಾಕೆ ಹೇಳ್ತಾ ಇದನ್ನಂತಂದ್ರೆ, ಎಮ್ಮೆ ಕರು ಹುಟ್ಟಿತಪ್ಪ ಅಂದ್ರೆ ಅದಕ್ಕೆ ಫಸ್ಟ್ಗೆ 5 ದಿನ ಗಣದಾಲು ಕೊಡಿಸ್ತಾರ, ಆಮೇಲೆ 8 ದಿನ ಆದ ತಕ್ಷಣ ಜಂತುನಾಶಕ ಔಷಧಿ ಹಾಕ್ತಾರ, ಒಂದ್ 5-6 ತಿಂಗಳ ಆಗ ತಕ್ಷಣನೇ ಮತ್ತೆ ಅದಕ್ಕೆ ಲಸಿಕೆಗಳನ್ನು ಹಾಕ್ತಾರ. ಎಲ್ಲಾ ಕಾಳಜಿ ಮಾಡ್ತಾರೆ, ವೈಜ್ಞಾನಿಕವಾಗಿ ಏನ್ ಮಾಡಬೇಕಾಗಿರುತ್ತೆ ಎಲ್ಲ ಮಾಡ್ತಾರ. ಅದೇ ಕರುವಿಗೆ ಮಾಡೋದು, ಅದು ಗಂಡು ಕರ ಹುಟ್ಟಿತಪ್ಪ ಅಂದ್ರೆ ಕೋಣ ಕರ ಹುಟ್ಟಿತಪ್ಪ ಅಂದ್ರೆ ಅದಕ್ಕೆ ಏನು ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತಂದ್ರೆ, ಇದು ಹೆಂಗಿದ್ರು ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಮನೆಗೆ ಇಟ್ಕೊಂಡು ನಾನೇ ಯಾಕೆ ಸಾಕ್ಲಿ. ಅದ್ರ ಅಸಡ್ಡೆ ಮನೋಭಾವನೆ ಅದು. ಅಲ್ಲ ಮತ್ತೆ ಸರಿ, ಅಸಡ್ಡೆ ಮನೋಭಾವನೆ ಹೇಳಿದ್ರಿ, ಒಪ್ಕೊಳ್ಳೋ ಮಟ್ಟಿಗೆ. ಆದ್ರೆ ಅದನ್ನ ಇಟ್ಕೊಂಡು ಏನ್ ಮಾಡ್ಬೇಕು, ರೈತ ಇಟ್ಕೊಂಡು ಏನಾದ್ರೂ ಲಾಭ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಸಾಧ್ಯ ಇದೆ. ಅದನ್ನೇ ಈಗ ಹೊಸ ತಂತ್ರಜ್ಞಾನನೇ ಅದೊಂದು. ಇವ್ ರೈತರು ಏನ್ ಮಾಡ್ತಾರ ಅಂದ್ರೆ 3-4 ತಿಂಗಳು ಇಟ್ಕೊಂಡು ಅಂದ್ರೆ ನಿರ್ವಹಣೆ ಮಾಡ್ತಾರ, ಅದನ್ನು ಏನುಗಳಾಗ್ಬಿಟ್ಟಿರ್ತಾವ ಅಂದ್ರೆ ಹೆಚ್ಚು ಜನ ಹಿಂಗ್ ಮಾಡ್ತಾರ. ಮಾಡಿದಾಗ ಏನಾಗುತ್ತ, 3-4 ತಿಂಗಳದಾಗ ಒಂದು 800, 1800, 1500, 2000 ರೂಪಾಯಿಗೆ ಮಾರಿ ಬಿಡ್ತಾರ. ಆಮೇಲೆ ಈಗ ಅದೇ ನಾವು ಒಂದು ವರ್ಷ ತನ್ನ ನೀವು ಅದೇ ಕೋಣಗರನೇ ನಾವು 1 ವರ್ಷ 1.5 ವರ್ಷ 2 ವರ್ಷ ಹಾಕಿದ್ರೆ ಅದು ಎಷ್ಟಾಗುತ್ತೆ, 150-250 ಕೆಜಿ ತೂಗುತ್ತದ. ಅಂದ್ರೆ ತಾವ್ ಹೇಳೋದು ನಾವು ಹೆಣ್ಣು ಕರುವಿಗೆ ಹೆಂಗ ಕಾಳಜಿ ಮಾಡ್ತೀವಿ, ಗಂಡು ಕರು ಕಾಳಜಿ ಮಾಡ್ರಿ. 1.5-2 ವರ್ಷ ತನಕ ಕಾಯಿರಿ ಸೊಪ್ಪು, ಕಾಯ್ದ ಮೇಲೆ ಅದೇನಾಗುತ್ತ, 2.5-3 ವರ್ಷಕ್ಕನೆ ಅದು ಬೇರೆ ಎಮ್ಮೆಗಳ ಮೇಲೆ ಆರಕ್ ಶುರು ಮಾಡ್ತಿರ್ತದೆ, ದಷ್ಟಪುಷ್ಟವಾಗುತ್ತೆ. ಅದು 1.5-2 ವರ್ಷಕ್ಕೆ ಏನ್ ಇರ್ತದಲ್ಲ, ಅದು ಸುಮಾರಾಗಿ 20-25 ಸಾವಿರ 30 ಸಾವಿರ ರೂಪಾಯಿಗೆ ಮಾರಾಟ ಆಗುತ್ತದೆ. ಬೀಜದ ಕೋಣ ಬಿಡ, ಬೀಜದ ಕೋಣ, ಅದು ಬೀಜದ ಕೋಣ ಆಗ್ಬೇಕಂದ್ರೆ 3 ವರ್ಷ ಆಗುತ್ತೆ ರೀ. ಇದನ್ನ ಇದನ್ನ 1.5-2 ವರ್ಷಕ್ಕಿಂತ ಬೆಳೆಯುವಂತ ಹಂತದಾಗಿರ್ತದ, ಅದನ್ನ ನೀವು ಮಾರಾಟ ಮಾಡಿದ್ರೆ 20-30 ರೂಪಾಯಿಗೆ ತಗೊಂಡವ್ರಿಗೆ ಏನ್ ಅನಿಸ್ತದ, ಇನ್ನು 1 ವರ್ಷದಾಗ ನಾನು ಮ್ಯಾನೇಜ್ ಮಾಡಿ ಆರಿಸಬಹುದು ಅಂತ ಅವ್ರಿಗೆ ಧೈರ್ಯ ಬರ್ತದ. ಅದ ಇವರೇ 3 ವರ್ಷ ಮಾಡಿದ್ರೆ ಇದನ್ನು ಇನ್ನ ಲಾಭ ಆಗತ್ತೆ ಅವ್ರಿಗೆ, ಅದನ್ನು ಒಳ್ಳೇದನೆ. ಆ ರೀತಿಯಾಗಿ ಅದನ್ನು ಒಂದು ಲೆಕ್ಕಾಚಾರ ಇಟ್ಕೊಂಡು ಮಾಡಿದ್ರು ಬಹಳ ಒಳ್ಳೇದು. ಸರ್, ಇನ್ನೊಂದು ಈ ಹೈನುಗಾರಿಕೆ ಒಳಗೆ ಬಹಳ ಮುಖ್ಯ ಅಂತಂದ್ರೆ ಬ್ಯಾಸಗಳೇನಾಗುತ್ತೆ ಅಂತಂದ್ರೆ ಹಸಿರು ಮೇವು ಬಹಳ ಕಡಿಮೆ. ಹೌದು, ಅದಕ್ಕೆ ರಸಮೇವು ಬಹಳ ಹಳಿ ಪದ್ಧತಿ ಅಂತಂದ್ರೆ ವೈಜ್ಞಾನಿಕವಾಗಿ ಬಹಳ ದಿವಸದಿಂದ ಕಂಡಿರುವಂತದ್ದೇ. ಆದ್ರೆ ಅಷ್ಟು ನಮ್ಮ ರೈತರಿಗೆ ಇನ್ನು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಮಾಡ್ತಾರೆ, ಕೆಲವೊಬ್ರು ಅಷ್ಟೇ ಮಾಡ್ಕೊಳ್ತಾ ಇದ್ರ. ಈ ರಸಮೇವು ಮಾಡೋದ್ರೊಳಗೆ ಏನಾದ್ರೂ ಹೊಸದು ಬಂದಂತ್ರಿ? ಮೊದಲೇನಿತ್ತಂದ್ರೆ ಗುಂಡಿಯಲ್ಲಿ ಮಾಡುವ ರಸಮೇವು ಅಂದ್ರೆ ಭೂಮಿಯೊಳಗೆ ಮಾಡುವ ರಸಮೇವು ಪದ್ಧತಿ ಅಂತಿತ್ತು. ಅಂದ್ರೆ ಒಂದು ರಸಮೇವು ಅಂದ್ರೆ ಮೊದಲು ನಾವು ತಿಳ್ಕೊಬೇಕು ಏನಂತಂದ್ರೆ, ಹಸಿರುಮೇವನ್ನ ದಪ್ಪ ಕಾಂಡ ಇರುವಂತಹ ಹಸಿರುಮೇವು, ಯಾವ್ದಾಗ ಜೋಳ ಆಗಿರ್ಬೋದು, ಹೈಬ್ರಿಡ್ ನೇಪಿಯರ್ ಆಗಿರ್ಬೋದು, ಇಲ್ಲಾಂದ್ರೆ ಮೆಕ್ಕೆಜೋಳ ಆಗಿರ್ಬೋದು, ಬೆಸ್ಟ್ ಅಂತಂದ್ರೆ ರಸಮೇವಿಗೆ ಅಂದ್ರೆ ಒಳ್ಳೆ ಯೋಗ್ಯವಾದ ಬೆಳೆ ಅಂತಂದ್ರೆ ಯಾವ್ದಂದ್ರೆ ಮೆಕ್ಕೆಜೋಳ. ಅಂತವನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಪೂರ್ತಿ ಸಣ್ಣ ಕತ್ತರಿಸ್ಬೇಕು. ಎಷ್ಟು? 1 ಇಂಚು ಅಷ್ಟು. ನಾವು ಅದಕ್ಕೆ ಮೊದಲು ಚಾಫ್ ಕಟರ್ ಮಷೀನ್ ಬೇಕೇ ಬೇಕು, ಮೇವು ಕತ್ತರಿಸುವ ಯಂತ್ರ. ಅದ್ರ ಮುಖಾಂತರನೇ ಕತ್ತರಿಸ್ಬೇಕು, ಕೈ ಕತ್ತರಿಸಿ ಸರಿಯಾಗಲ್ಲ. ಕತ್ತರಿಸಿ ಏನ್ ಮಾಡ್ಬೇಕಾಗತ್ತ, ಮೊದಲು ಏನ್ ಮಾಡ್ತು, ನಾವು ಗುಂಡಿ ನಾವು ತೆಗೆದೋಡ್ದು ಅದರೊಳಗೆ ನಾವು ಪ್ಲಾಸ್ಟಿಕ್ ಹಾಸ್ತಿದ್ವಿ, ಅದ್ರೊಳಗೆ ನಾವು ಮೆಕ್ಕೆಜೋಳನ ಕಟ್ ಕಟ್ ಮಾಡಿದ ಹಾಕ್ತಿದ್ವಿ. ಅದಕ್ಕೆ ನಾವು 1 ಟನ್ ಹಸಿರು ಮೇವು ಇತ್ತಪ್ಪ ಅಂದ್ರೆ 1 ಕೆಜಿ ಉಪ್ಪು, 2 ಕೆಜಿ ಬೆಲ್ಲ ಹಾಕಿ ಸಿಂಪಡಿಸಿ ಅಂತ ನಾವು ಮಾಡ್ತಾ ಇದ್ವಿ. ಮತ್ತೆ ಹೊಸದೇನಾಗಿದೆ? ಹೊಸದೇನಂತಂದ್ರೆ ಈಗ ಇದು ಗುಂಡಿ ಪದ್ಧತಿ ಯಾರಿಗೆ ಲಾಭ ಅಂತಂದ್ರೆ, ದೊಡ್ಡ ಮಟ್ಟದ ರೈತರಿಗೆ 10 ಎಮ್ಮೆ 15 ಎಮ್ಮೆ 20 ಎಮ್ಮೆ ಕಟ್ಟಿದ ರೈತರಿಗೆ ಒಪ್ಪಿಗೆ ಅಂತೇನಿದೆ ಅಂದ್ರೆ ಡೈರಿ ಫಾರ್ಮ್ ಮಾಡಿದವರಿಗೆ. ಆದ್ರೆ ಇದೇನ್ 2 ಎಮ್ಮೆ 3 ಎಮ್ಮೆ ಕಟ್ಟಿದವ್ರು ಏನಿರ್ತಾರಲ್ಲ, ಬ್ಯಾಸಗಿ ಕಾಲದಲ್ಲಿ ಈ ಜನವರಿ ತಿಂಗಳಾದ್ಮೇಲಿಂದ ಫೆಬ್ರವರಿಲಿಂದ ಜುಲೈ ತಿಂಗಳ ತನಕ ಬಹಳ ಅವ್ರ ಹೈರಾಣ ಬಹಳ ಆಗ್ತಾರೆ. ಯಾಕಂದ್ರೆ ಹಸಿರು ಮೇವನ ಸಿಗಂಗಿಲ್ಲ, ಒಣ ಜೋಳದ ಕಣಿಕೆಲಿಂದನೆ ಅದು ಮೇಂಟೈನ್ ಮಾಡ್ಬೇಕಾಗತ್ತೆ. ಅದನ್ನ ಇಳುವರಿ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿ ಕಡಿಮೆ ಬರ್ತದ. ಇಳುವರಿ ಕಡಿಮೆ ಬರ ತಕ್ಷಣನೇ ಅವರಿಗೆ ಇದನ್ನ ನಿರ್ವಹಣೆ ಮಾಡೋದೇನಂತ ಮಾರಾಟ ಮಾಡಿಬಿಡ್ತಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಈಗ ಇದು ನಾವು ನವೆಂಬರ್ ಡಿಸೆಂಬರ್ ತಿಂಗಳದಾಗ ಸಾಕಷ್ಟು ಯಥೇಚ್ಛವಾಗಿ ಹಸಿರು ಮೇವು ಸಿಗುತ್ತಿರ್ತದ. ಈ ಟೈಮ್ನಲ್ಲಿ ನಾವು ಮೆಕ್ಕೆಜೋಳ ಬೆಳ್ಕೋಬೇಕು. ನಾವು ಒಂದು ಎಕರೆ ಹೊಲದಾಗ ಬೆಳ್ಕೊಂಡು ಏನ್ ಮಾಡ್ಬೇಕಾಗತ್ತ, ನಾವು ಈಗ ಪಾಲಿಥೈಲಿನ್ ಬ್ಯಾಗ್ನಾಗ ನಾವು ರಸಮೇವು ತಯಾರಿಕೆ ಮಾಡ್ಕೋಬೇಕು. ಅಂದ್ರೆ ಏನ್ ಸೈಜ್ ಸಿಗ್ತಾವ? 1 ಮೀಟರ್ x 1 ಮೀಟರ್ x 1.2 ಮೀಟರ್ ಲೆಂತ್, ವಿಡ್ತು, ಇದು ಹೈಟ್. ಆ ಸೈಜಿನ 1 ಟನ್ ನಾವು ರಸಮೇವು ತಯಾರು ಮಾಡ್ಕೋಬಹುದು. ಆ ಬ್ಯಾಗಿನ ಸೈಜ್ ಏನ್ ಹೇಳಿದೆ, ಅದು 1 ಟನ್ ರಸಮೇವು ತಯಾರು ಮಾಡ್ಕೋಬಹುದು. ನಾವು ಎಷ್ಟು ದಿನದಾಗ ರಸಮೇವು ತಯಾರಾಗುತ್ತದು? 21 ದಿನ ಬೇಕು. ನಾವೇನು ಗುಂಡಿ ಮಾಡೋ ಪದ್ಧತಿಗೆ ನಾವು ಹಸಿರುಮೇವನ್ನ ತುಳಿದು ಅದ್ರೊಳಗೆ ನಾವು 2 ಕೆಜಿ ಬೆಲ್ಲ 1 ಕೆಜಿ ಉಪ್ಪು ಹಾಕ್ತಿದ್ವಿ, ಅದೇ ಸೇಮ್ ಪದ್ಧತಿ ಅಳವಡಿಸಿಕೊಳ್ಬೇಕು. ಗುಂಡಿ ಬದಲಾಗಿ ಚೀಲದಾಗ ಹಾಕೋದು ಅಷ್ಟೇ. ಎರಡನೇದೇನ ಲಾಭ ಅಂತಂದ್ರೆ, ಆಳುಗಳ ಸಮಸ್ಯೆ. ನಾವು ಅಲ್ಲಿ ಒಂದು ಗುಂಡಿ ತೊಡಬೇಕಂದ್ರೆ 3-4 ಜನ ಲೇಬರ್ ಬೇಕಾಗುತ್ತೆ. ಆಮೇಲೆ ಎಲ್ಲಿ ನೀರು, ಅದು ನೀರು ತೆಗೆ ಸ್ವಲ್ಪ ತೆಗಿತಪ್ಪ ಅಂದ್ರೆ ನೀರು ಒಳಗಂತ ಸಮಸ್ಯೆ ಇರ್ತದ, ಅಲ್ಲಿ ಕೆಟ್ಟ ಹೋಗುವಂತ ಸಂಭವ ಏನು ಜಾಸ್ತಿ ಇರ್ತದೆ. ಇದು ಹಂಗಾಗಂಗಿಲ್ಲ. ಇದು ನಾವು ಯಾವ್ದಾದ್ರು ಒಂದು ಎತ್ತರದ ಪ್ರದೇಶದಾಗ ಒಂದು ಸಿಮೆಂಟ್ ನೆಲದ ಮೇಲೆ ಅಂತದ್ರ ಮೇಲೆ ನಾವು ಈ ನಾವು ರಸಮೇವನ್ನ 1 ಟನ್ ರಸಮೇವು ತಯಾರು ಮಾಡಿ ಇಟ್ಕೊಂಡ್ರೆ ಅದು 21 ದಿನ ಆದ್ಮೇಲೆ ನಾವು ಹಸಿರುಮೇವನ್ನ ತಯಾರಾಗಿರ್ತ ರಸಮೇವು, ಅದನ್ನು ಸುಮಾರಾಗಿ 2 ಎಮ್ಮೆ ಅಥವಾ 2 ಆಕಳ 20-25 ಕುರಿ ಸಾಕಿ ಅಂದ್ರೆ ಸಣ್ಣ ಅಥವಾ ಅತಿ ಸಣ್ಣ ರೈತರಿಗೆ ಒಂದು ದೊಡ್ಡ ವರದಾನನೆ ಅಂತ ಹೇಳ್ಬೋದು. ಅಂದ್ರೆ ಒಣಮೇವಿನ ಜೊತೆಗೆ ಕಲಿಸಿ ಕೊಡ್ಲಿಕ್ಕೆ ಬರ್ತದೆ. ಅದು ಎಷ್ಟು ಪ್ರಮಾಣದ ನಾವು ತಿನ್ನಿಸ್ಬೇಕಂದ್ರೆ ರಸಮೇವಂತಂದ್ರೆ 1 ಆಕಳ ಎಮ್ಮೆಗೆ ದಿನಾಲಾಗಿ 7ರಿಂದ 10 ಕೆಜಿ ತಿನ್ನಿಸ್ಬೇಕು. ನಾವು ಕುರಿ ಆಡುಗಳಿಗೆ ಆಯ್ತಂದ್ರೆ 1 ಕೆಜಿ ನಾವು ರಸಮೇವನ್ನು ತಿನ್ನಿಸ್ಬೇಕು. ನಾವು ಈ ಕಾನ್ಸೆಪ್ಟ್ ಇಟ್ಕೊಂಡು ಹೋದ್ರಿಗಿನ ಅದು ಸುಮಾರು 4 ರಿಂದ 6 ತಿಂಗಳ ತನಕ ಒಂದು ಕುರಿ ಆಡುಗಳಾಯ್ತು ಇಲ್ಲಾಂತಂದ್ರೆ ನಾವು ಆಕಳ ಎಮ್ಮೆಗಳನ್ನು ನಾವು ನಿರ್ವಹಣೆ ಹಸಿರುಮೇವು ಇರಲಾರ್ದಂಗೆ ನಾವು ನಿರ್ವಹಣೆ ಮಾಡಬಹುದು. ಬ್ಯಾಸಗಿ ಒಳಗೆ ನಮ್ಗೆ ಅನುಕೂಲ ಆಗ್ತದಂತ? ಹೌದು, ಬ್ಯಾಸಗಿದಿಂದಾಗ ಖಂಡಿತವಾಗಿ ಅನುಕೂಲವಾಗ್ತದೆ. ಸರ್, ಈಗ ಒಂದ್ ಸಲ ಪಾಲಿ ಇಥಿಲಿನ್ ಬ್ಯಾಗ್ ತಗೊಂಡ್ರೆ ತಗೊಂಡಿವಿ, ಹೌದು, ಅದ್ರೊಳಗೆ ಎಷ್ಟು ಸಲ ಮಾಡಬಹುದು? ಒಂದೇ ಸಲಕ್ಕೆ ಮುಗಿದು ಹೋಗುತ್ತೋ, ಒಂದ್ 2-3 ಸಲ ಮಾಡಬಹುದು? ಇಲ್ಲ, ಪಾಲಿಥಿನ್ ಬ್ಯಾಗ್ ನಾವು 1 ಬರಿನೇ ತುಳಿದು ನಾವು ಅದ್ ಇಟ್ಟು ಬಿಟ್ಟಿರ್ತೀವಿ. ಹಸಿರುಮೇವು ತುಂಬುತ್ತೀವಿ, ನಾವು ತುಂಬಿದ ತಕ್ಷಣನೆ ಅದು 1 ಟನ್ ಹಸಿರುಮೇವು ತುಳಿದಿರ್ತೀವಿ, 1 ಟನ್ ರಸಮೇವು ತಯಾರಾಗುತ್ತೆ. ಆದ್ರೆ 5% ಅಂತರೂ ವೇಸ್ಟ್ ಆಗದೆ ಅಂದ್ರೆ 5% ಅಂದ್ರೆ 100 ಕೆಜಿ 5 ಕೆಜಿ ವೇಸ್ಟ್ ಆಗುತ್ತೆ. ಎದಕ್ ವೇಸ್ಟ್ ಆಗುತ್ತೆ ಅಂದ್ರೆ ಸೈಡ್ಗೆ ಏನಿರ್ತದಲ್ಲ, ಬೂಸ್ ಕಟ್ಟಿರ್ತದೆ. ಎಲ್ಲಿ ನಾವು ತೂತು ಬೀಳಲ್ಲಪ್ಪ ಅಂದ್ರೆ ಅದಕ್ಕೆ ಇಲ್ಲಿ ಹೆಗ್ಣ ಕಾಟ ಬರಲ್ಲ, ಅದನ್ನ ತೂತು ಬೀಳಲ್ಲ ಅಂತಂದ್ರೆ ಆ ಬ್ಯಾಗನ್ನ 3 ಬಾರಿ ಉಪಯೋಗ ಮಾಡಬಹುದು ನಾವು. ಅದನ್ನ 2 ಅಥವಾ 3 ಬಾರಿ ಒಂದೇ ಟೈಮ್ಗೆ ಯೂಸ್ ಅಲ್ಲದು, ಒಂದೇ ಟೈಮ್ಗೆ ಬಿಟ್ಟು ಬರೋದಲ್ಲ, 2 ಅಥವಾ 3 ಬಾರಿ ಉಪಯೋಗ ಮಾಡಬಹುದು. ಒಂದು ಕಂಡೀಷನ್ ಏನಂತಂದ್ರೆ ನಾವು ತೂತು ಬೀಳಾರ್ದಂಗ್ ನೋಡ್ಕೋಬೇಕು, ಅದು ಬಹಳ ಮುಖ್ಯ. ಇಲಿ ಹೆಗ್ಗಣ ಕಾಟಕ್ಕಾಯ್ತು, ಇಲ್ಲಪ್ಪ ಅಂದ್ರೆ ತುಳಿಬೇಕಾಯ್ತು ಅಂತಂದ್ರೆ ನಾವು ಯಾವ್ದಾದ್ರು ಒಂದು ದೊಂಟ್ ಆಯ್ತು ಶಿಪುಟ್ ಆಯ್ತು ಅದನ್ನ ತೂತು ಬಿತ್ತಪ್ಪ ಇತ್ತಂತಂದ್ರೆ ಅದಕ್ಕೆ ಒಳಗಡೆ ಏರ್ ಹೋಗ್ಬಿಡ್ತದ, ಗಾಳಿ ಹೋಗ್ಬಿಡುತ್ತೆ, ಗಾಳಿ ಹೋಗ್ಲಾರ್ದ ನೋಡ್ಕೋಬೇಕು ನಾವು. ಅಂತಂದ್ರೆ ಅಂದಾಜಾಗಿ ಒಂದ್ ಬ್ಯಾಗ್ ಏನ್ ರೇಟ್ ಬೀಳುತ್ತೆ? 650-800 ರೂಪಾಯಿ. ಅಂತಂದ್ರೆ ಈ ರೀತಿ ಒಂದು ಪಾಲಿಥಿನ್ ಬ್ಯಾಗ್ ನಲ್ಲಿ ರಸಮೇವನ ತಯಾರು ಮಾಡಿಕೊಂಡು ನಮ್ಮ ರೈತರು ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಸರಿ, ಈ ಮೇವಿನ ಕೆಫಿಟೇರಿಯ ಸ್ಥಾಪನೆ ಮಾಡೋದು ಒಂದು ತಂತ್ರಜ್ಞಾನ ಬಂದಂತ ಕೇಳಿ, ಇದು ಅಂದ್ರೆ ಏನು ಅಂದ್ರೆ ಹೊಸ ಟೈಪ್ ಅನ್ಸುತ್ತೆ? ಈ ಮೇವಿನ ಕೆಫಿಟೇರಿಯಾ ಅಥವಾ ಇನ್ನೊಂದು ಹೆಸರು ಏನಂದ್ರೆ ಮೇವಿನ ಬ್ಯಾಂಕ್ ಅಂತ ಕರೀತಾರೆ. ಏನಿದು ಮೇವಿನ ಬ್ಯಾಂಕ್ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಇದನ್ನಪ್ಪ ಬ್ಯಾಂಕ್ ಅಂದ್ರೆ ನಾವು ರೊಕ್ಕದಲ್ಲಿ ಅಂತ ಹೇಳ್ತಿರ್ತೀವಿ, ಇದೇನಿದು ದುಡ್ಡು ಅಂತಿದ್ರಲ್ಲೇ ಬ್ಯಾಂಕ್ ಅಂತ ನಾವು ಕರಿತೀವಿ. ಮೇವಿನ ಬ್ಯಾಂಕ್ ಅಂತಂದ್ರೆ 1 ಎಕರೆ ಭೂಮಿಯಾಗ

ನಾವು ಕುದುರೆ ಮೆಂತೆ ಬೆಳಲೇಬೇಕು ನಮ್ಮ ಹೊಲದಾಗ. ಓ, ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಅವ್ರೇನ್ ತಿಂತಿರ್ತಾರ, ನಮ್ದು ಯಾವುದೋ ಒಂದು ನಾವು ಗೆಡ್ಡೆ ಗಣಸ್ ತಿಂದಿರ್ತೀವಿ ಅದ್ರ ತೊಪ್ಪಲ ಹಾಕೋದು, ಕರ್ಕಿ ಕೊತ್ತಂಬರಿ ತಿಂದಿರ್ತೇವ ನಾವು ಅದ್ರ ತೊಪ್ಪಲ ಹಾಕೋದು, ಅದು ಕರಿಕಿದಿರ್ತ ಅದನ್ನ ತಂದ, ಅದು ಅಷ್ಟು ಅದು ಬೆಳವಣಿಗೆ ಆಗಂಗಿಲ್ಲ, ಮತ್ತೆ ಅದು ದಷ್ಟಪುಷ್ಟವಾಗಿನೂ ಬೆಳೆಯಂಗಿಲ್ಲ. ಅದು ಮೊಲ ಅದು ಬೆಳಿಬೇಕು, ಅದು ವರ್ಷದಾಗ ಆರು ಬರಿ ಈತದ. ಅದು ಮೊಲ ಒಂದು ತಿಂಗಳ ಹಾಲು ಕುಡಿಸ್ತದ, ಮತ್ತೆ ವರ್ಷದಾಗ ಆರು ಬರಿ ಈತದ ಅಂದ್ರೆ ಎರಡು ತಿಂಗಳಿಗೊಮ್ಮೆ ಈತದ. ಒಂದು ಬರಿ ಐತೆ ಅಂದ್ರೆ ಆರಲಿಂದ ಎಂಟು ಮರಿ ಆಗ್ತದ. ನೋಡ್ರಿ ಎಷ್ಟು ಶಕ್ತಿ, ಎಷ್ಟು ಶಕ್ತಿ. ಅದನ್ನ ನೀವು ಲಾಭ ಮಾಡಿಕೋಬೇಕಂತಂದ್ರೆ ಏನ್ ಮಾಡ್ಬೇಕಾಗತ್ತ, ವೈಜ್ಞಾನಿಕವಾಗಿ ಸ್ವಲ್ಪ ಕುದುರೆ ಮೆಂತೆ ನಿಮ್ ಹೊಲದಾಗ ಬೆಳೆಯಬೇಕು. ನೀವು ಅದನ್ನ ಅಂದ್ರೆ ಚಲೋದ್ನಾನು ಬೆಳೆಸಬೇಕು ಅಂತ ಹೇಳಿದ್ರಿ. ಇನ್ನೊಂದು ಮಂಜುನಾಥ್ ಏನಂತಂದ್ರೆ, ಹೈನುಗಾರಿಕೆ ಒಳಗ ನಮ್ಮ ರೈತರಿಗೆ ಸಾಕಷ್ಟು ನುಕ್ಸಾನ್ ಆಗೋದೇನಂದ್ರೆ ಈ ಗೊಡ್ಡೆಮ್ಮಿ ಅಥವಾ ಬಂಜೆಮ್ಮಿ ಆಕಳ ಇವು ಬಂದು ಅಂತಂದ್ರೆ ಏನಾಯ್ತು, ಮೇವು ಕೊಡ್ಬೇಕು, ಏನು ಇದು ಆಗೋದಿಲ್ಲ. ಇವಕ್ಕೇನಾದ್ರೂ ನಾವು ಬಂಜೆಮ್ಮೆದ ಬರ್ಡ್ ಅನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಏನಾದ್ರೂ ತಂತ್ರಜ್ಞಾನ ಇದೆ? ಇದು ಖಂಡಿತಾನೇ ಇದೆ. ಇದು ಏನಂತಂತಂದ್ರೆ ನಾವು ನೋಡ್ತಾ ಇದೀವಿ, ನಾವು ಒಂದು ಗರ್ಭಿಣಿ ಆಕಳ ಆಯ್ತು ಇಲ್ಲಪ್ಪ ಅಂತಂದ್ರೆ ಹಾಲು ಕೊಡುವಂತ ಆಕಳಕ್ಕೆ ಮಾರ್ಕೆಟ್ನಾಗ ಎಷ್ಟು ರೇಟ್ ಇದೆ ಅಂತಂದ್ರೆ 40,000 50,000 ರೂಪಾಯಿ ರೇಟ್ ಇದೆ. ನಾವು ಕೋಣ ಆರಿಸಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ, ಗೊಡ್ಡೆಮ್ಮೆ ಅಂತ ಆಗ್ಬಿಡ್ತದೆ. ಏಳು ಎಂಟು ತಿಂಗಳಾದ್ಮೇಲೆ ಹಾಲು ಕಂಟಿನ್ಯೂ ಹಿಂಡಿಕೆಂತಿದ್ದಿ, ನಿಮ್ ಮುಂಜಾಗ್ರತಾ ಕ್ರಮಗಳು ಅದ್ರ ಒಂದು ಸೈಕಲ್ ಮೇಂಟೈನ್ ಮಾಡ್ತಿರ್ಬೇಕು. ಅದಕ್ಕೆ ನಾವು ಬೆದೆ ಚಕ್ರ ಅಂತೀವಿ ನಾವು. ವರ್ಷಕ್ಕೊಂದು ಕರು ಅಂದಂಗೆ, ವರ್ಷಕ್ಕೊಂದು ಕರು ಬೇಕೇ ಬೇಕು. ಹೈನುಗಾರಿಕೆಯಲ್ಲಿ ನಾವು ಪಶುಸಂಗೋಪನೆ ಒಂದು ವರ್ಷಕ್ಕೊಂದು ಕರು ತಗೊಂಡ್ರೆ ಖಂಡಿತವಾಗಿ ಲಾಭ ಆಗತ್ತೆ. ಅದಕ್ಕೆ ಆ ಗೊಡ್ಡೆಮ್ಮೆಗೆ ಮಾರ್ಕೆಟ್ನಾಗ ಏನು ರೇಟ್ ಆದ 4,000 to 5,000 ರೂಪಾಯಿ ಅಷ್ಟೇ. ಗರ್ಭಿಣಿ ಆಕಳಿಗೆ 40,000 ರೂಪಾಯಿ, ಗೊಡ್ಡೆಮ್ಮೆಗೆ ಬಂಜೆ ಎಮ್ಮಿಗೆ 4,000 ರೂಪಾಯಿ. ಯಾಕಂದ್ರೆ ಹಾಲೇ ಕೊಡಂಗಿಲ್ಲ, ಗರ್ಭಿಣಿ ಇರಂಗಿಲ್ಲ. ಹೆಂಗ್ ಬದಲಾವಣೆ ಮಾಡ್ಲಿಕ್ಕೆ? ಅದನ್ನ ಬದಲಾವಣೆ ಏನ್ ಮಾಡ್ಬೇಕಂತಂದ್ರೆ ಅಂತವನ್ನ ರೈತರು ಏನ್ ಮಾಡ್ಬೇಕು, ಅಂತವನ್ನೇ ಖರೀದಿ ಮಾಡ್ಕೊಂಡ್ಬರ್ಬೇಕು. ರೈತರು ಬಹಳ ಹುಷಾರಾಗ್ಬೇಕು. ನಾವೇನ್ ಮಾಡ್ಬೇಕು, ಅಂತ ಎಮ್ಮೆಗಳನ್ನ ಆಕಳಗಳನ್ನ ಹುಡ್ಕೊಂಡೇ ತಗೊಂಡ್ಬರ್ಬೇಕು ನಮ್ಮ ಮನೆಗೆ. ತಗೊಂಡ್ಬಂದು ಏನ್ ಮಾಡ್ಬೇಕು, ಈ ಚಳಿಗಾಲದಾಗ ಸುಮಾರಾಗಿ 80-90 ಎಮ್ಮೆಗಳು ಖಂಡಿತವಾಗಿ ಬದಿಗೆ ಬರ್ತಾವ ಈ ಚಳಿಗಾಲ ಸೀಸನ್. ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಅವರು ಏನ್ ಮಾಡ್ಬೇಕಂತಂದ್ರೆ, ದಿನಕ್ಕೊಂದು 1/2 kg ಮೊಳಕೆ ಹೊಡೆದ ಹುರುಳಿ ಕಾಳನ್ನು, ಮೊಳಕೆ ಹೊಡೆದ ಹುರುಳಿ ಕಾಳನ್ನು ದಿನ 1/2 kg ತಿನ್ಸ್ಬೇಕು. ಮೊಳಕೆ ಹೊಡೆದೇ ತಿನ್ಸ್ಬೇಕು, ಅದ್ರಾಗ ವಿಟಮಿನ್ ಇ ಇರ್ತದೆ, ಸೆಲೆನಿಯಂ ಇರ್ತದೆ. ಹಿಂಗಾಗಿ ಜಲ್ದಿ ಬದಿಗೆ ಬರ್ತದೆ. 10 ದಿನ ಆದ್ಮೇಲೆ ಅದು ಬೆದಿಗೆ ಬಂದೇ ಬರ್ತದೆ. ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಬೇದಿ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ನಾವು ಯಾವುದೇ ಪಕ್ಕದಾಗ ಒಂದು ದನದ ಆಸ್ಪತ್ರೆದಾಗ ಸಿಕ್ಕಾಬಿಟ್ಟು ರಾಶಿಗಟ್ಲೆ ಈ ಬೆದಿಗೆ ಬರುವಂತ ಗುಳಿಗೆಗಳು ಸಿಗ್ತಾವ, ಮಾತ್ರೆಗಳು ಸಿಗ್ತಾವ, ಫ್ರೀದಾಗನೆ ಮಿನರಲ್ಸ್ ಇರ್ತಾವ ಅದ್ರೊಳಗ. ಆ ಈ ಮೊಳಕೆ ಹೊಡೆದ ಉರುಳಿ ಕಾಳ ಜೊತೆಗೆ ಈ ಪುಕ್ಕಟ್ಟೆ ಸಿಗುವಂತ ಗುಳಿಗೆಗಳನ್ನ ಹಾಕಿಬಿಡೋದ್ರಿ. ಹಾಕಿದ್ರೆ 10-11 ದಿನಕ್ಕೆ ಬೆದಿಗೆ ಬರ್ತದ. ಆ ಬೆದಿಗೆ ಬಂದಾಗ ನೀ ಏನ್ ಮಾಡ್ಬೇಕಾಗತ್ತ, ಕೋಣ ನಾರಿಸ್ರಿ, ಇಲ್ಲ ಬಂದ್ರೆ ಕೃತ ಗರ್ಭಧಾರಣೆ ಮಾಡಿಸ್ರಿ. ಅದು ಮುಂದೆ ಸ್ವಲ್ಪ ದಿವಸದಾಗೆ ಅದು ಗಬ್ಬ ಆಗಿಬಿಡುತ್ತೆ, ಗಬ್ಬ ಆತದ. ಅದು ಯಾವಾಗ ನಿಮಗೆ ಖಾತ್ರಿ ಆಗುತ್ತೆ ಅಂದ್ರೆ, ನೆಕ್ಸ್ಟ್ 21 ದಿನ ಬಿಟ್ಟ ಮೇಲೆ ನಿನಗೇನಾದ್ರೂ ಬೆದಿಗೆ ಬರಲ್ಲ, ಪುನಃ ಬೆದಿಗೆ ಬರಲ್ಲಪ್ಪ ಅಂದ್ರೆ 100% ಗ್ಯಾರಂಟಿ ಅಂದ್ರೆ ನಾನು ಎಮ್ಮೆ ಕಟ್ಟಿಕೊಂಡದ. ಅದನ್ನ ಪಕ್ಕ ಚೆಕ್ ಮಾಡಿಸ್ಬೇಕಂದ್ರ 21 ದಿನ ಬಿಟ್ಟ ಮೇಲೆ ಅಂದ್ರೆ ಬರಂಗಿಲ್ಲ ನಿನಗೆ, ಅಂದ್ರೆ ಸೈಕಲ್ ನಿಂತ್ಕೊಂಡದಂತ. ಅದನ್ನ ನೋಡ್ಬೇಕಂದ್ರೆ 3 ತಿಂಗಳು ಬಿಟ್ಟ ಮೇಲೆ ಡಾಕ್ಟರ್ ಜೊತೆಗೆ ಮಾಡಿಸಿದ್ರೆ ಪಕ್ಕ ಗೊತ್ತಾಗ್ಬಿಡ್ತದೆ ಇದು ಗರ್ಭ ಕಟ್ಟಿಕೊಂಡದ ಅಂತ. ಅವಾಗ ಮತ್ತೆ 45,000 ರೂಪಾಯಿ ಮಾರಾಟ ಮಾಡಬಹುದು. ಇದನ್ನು ಕೂಡ ಒಂದು ದುಪ್ಪಟ್ಟು ಆದಾಯ ಮಾಡಿಕೋಬೇಕಂದ್ರೆ ರೈತರಿಗೂ ಕೂಡ ಒಂದು ವರದಾನ ಇದು. ಓ ಅಂತಂದ್ರೆ 4,000 ಸಿಗ್ತದೆ, ಒಂದು 3-4 ತಿಂಗಳ ನಾವು ತ್ರಾಸ ತಗೊಂಡ್ವಿ ಅಂತಂದ್ರೆ ಅದು 40,000-45,000 ರೂಪಾಯಿ ಮಾರಾಟ ಮಾಡಬಹುದು. ಹೌದು, 100%. ಅಥವಾ ನಾವೇ ಇಟ್ಟುಕೊಂಡು ಹೈನುಗಾರಿಕೆ ಮಾಡಿಕೊಂಡ್ರು ಬರ್ತದೆ, ಇನ್ನೂ ಲಾಭದಾಯಕ. ಯಾಕಂದ್ರೆ ಅವ್ 4-5,000 ಆಕಳ ಎಮ್ಮೆಗಳು ಸುಮ್ಮನೆ ಬೇರೆಯವ್ರ ಪಾಲಾಗ್ತಾವ. ಆ ರೈತ ಇನ್ನೊಬ್ಬ ರೈತನಿಗೆ ಮಾಸ ಮಾರಾಟ ಮಾಡೋದು ಈಗ ಅವ್ರು ನೋಡ್ತಾ ಇರ್ತವಲ್ಲ, ಅವ್ರೇನ್ ಮಾಡ್ತಾನ, ಗಬ್ಬ ಕಟ್ಟಿದ ಸುಮ್ಮನೆ ಇನ್ನೊಬ್ಬ ರೈತನಿಗೆ ಮಾರಾಟ ಮಾಡ, ಇನ್ನೊಬ್ಬ ರೈತ ಅವನಿಗೆ ಮಾರಾಟ ಮಾಡ, ಅದು ಮಾಡಕ್ಕೆ ನೀನೇ ತಗೊಂಬಂದ್ಬಿಡೋದು. ಅಂದ್ರೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಬೇಕು ನಮ್ಮಲ್ಲಿ. ಅಂದ್ರೆ ನಾನು ಯಾರು ಮಾಡ್ಬೇಕಂತ ಮನಸ್ಥಿತಿ ಬದಲಾಗಬೇಕು. ಆಮೇಲೆ ಮಾಡ್ತೀನಿ ಅನ್ನುವಂತ ಒಂದು ಖಾತ್ರಿ ಬೇಕು, ಖಾತ್ರಿ ಬೇಕು. ಹಂಗ್ ಮಾಡಿದ್ರೆ ಒಳ್ಳೇದಾಗ್ತದೆ. ರೈತ ಬಂದ್ರೆ ಇದುವರೆಗೆ ಮಂಜುನಾಥ್ ಪಟೇಲ್ ಅವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ಯಾರ. ಆ ಒಂದು ತಂತ್ರಜ್ಞಾನವನ್ನು ನೀವು ಅಳವಡಿಸಿಕೊಂಡಿದ್ದೆ, ಆದ್ರೆ ಆಮೇಲೆ ಯಾವುದು ಕಠಿಣವಾದ ತಂತ್ರಜ್ಞಾನ ಅಂತ ಅವ್ರು ಹೇಳಿಲ್ಲ. ನಿಮ್ಮ ಪಶುಸಂಗೋಪನೆ ಒಳಗೆ ನಿಮ್ಮ ಆದಾಯವನ್ನು ದುಪ್ಪಟ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾಯಿದ್ರೆ ಸರ್, ಇಷ್ಟೆಲ್ಲ ಆದ್ಮೇಲೆ ಸಹಿತ ನಮ್ಮ ರೈತರು ನಿಮ್ಮ ಜೊತೆಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಏನಾರ ಹೇಳ್ತೀರಿ ಸರ್? 9449-238-68. ರೈತ ಬಂದ್ರೆ ಇನ್ನೊಂದ್ಸಲ ನಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ ನೋಡ್ರಿ, 9449-236-868. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಈ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಪಶುಸಂಗೋಪನೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನು ನೀವು ಜೊತೆಗೆ ಮಾತಾಡಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಂತ ಮಂಜುನಾಥ್ ಪಾಟೀಲ್ ಅವರಿಗೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಲೋಕದಲ್ಲಿ ಮಾಯಿ ಹುಟ್ಟಳು ಕೇಳಿರಿ ಜನರೆಲ್ಲ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ. ಮರ್ತ್ಯ ಲೋಕದಲ್ಲಿ ಮಾಯಿ ಹುಟ್ಟಳು ಕೇಳರಿ ಜನರೆಲ್ಲ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ಅಂಬಗ ವರ, ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ.

ಚಕ್ರದ ಬೊಂಬಿ ಮೇಲೆ ನೋಡವ ಮುತ್ತಿನ ಕಳಸ ಏನು ಚಂದ ಕಾಣುತ್ತೈತೆ ಏನು ಚಂದ ಕಾಣುತ್ತೈತೆ ನೋಡಲಿಕ್ಕೆ ಹೋಗನು ಬಾರೆ ಎರು ಸಾಗುತ್ತೈತೋ